ಇಲಾಖೆಯ ಮಹತ್ವಾಕಾಂಕ್ಷೆ ಯೋಜನೆ ಆಯುಷ್ಮಾನ್ ಭಾರತ್, ಪ್ರಧಾನಮಂತ್ರಿ ಜನಾರೋಗ್ಯ, ಮುಖ್ಯಮಂತ್ರಿಗಳ ಆರೋಗ್ಯ ಕರ್ನಾಟಕ ಯೋಜನೆ. ಬಿಪಿಎಲ್ ನವರಿಗೆ ವರ್ಷಕ್ಕೆ 5 ಲಕ್ಷದವರೆಗೂ ಉಚಿತ, ಎಪಿಎಲ್ ನವರಿಗೆ 1.5 ಲಕ್ಷದವರೆಗೂ ಸಹಪಾವತಿ ಆಧಾರದಲ್ಲಿ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಚಿಕಿತ್ಸಾ ಸಂಸ್ಥೆಗೆ ಭರಿಸುತ್ತದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಲಭ್ಯವಿಲ್ಲದಿದ್ದಲ್ಲಿ ಮಾತ್ರ ರೆಫರಲ್ ಆಧಾರದ ಮೇಲೆ ನೋಂದಾಯಿತ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಬಹುದು. ತುರ್ತು ಸಂದರ್ಭದಲ್ಲಿ ರೆಫರಲ್ ಅಗತ್ಯ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 1455555 ಅಥವಾ 1800042583300ಗೆ ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಆದ್ಯತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಕಾಡು ಇದ್ದರೆ ನಾಡು. ಕಾಡನ್ನು ಕಾಪಾಡುವುದು ನಮ್ಮೆಲ್ಲರ ಜವಾಬ್ದಾರಿ. ಕಾಡ್ಗಿಚ್ಚು ನಿರ್ವಹಣೆಗೆ ಕರ್ನಾಟಕ ಅರಣ್ಯ ಇಲಾಖೆ ಸಜ್ಜಾಗಿದೆ. 98% ಕಾಡ್ಗಿಚ್ಚಿಗೆ ಕಾರಣ ಮಾನವನ ಕಿಚ್ಚು, ನಿರ್ಲಕ್ಷ್ಯತೆ ಮತ್ತು ಅಜ್ಞಾನ. ಬನ್ನಿ, ಜಾಗರೂಕರಾಗೋಣ, ಕಾಡ್ಗಿಚ್ಚನ್ನು ತಡೆಯೋಣ, ಅರಣ್ಯವನ್ನು ಉಳಿಸೋಣ. ಹೆಚ್ಚಿನ ಮಾಹಿತಿಗೆ ಅರಣ್ಯ ಸಹಾಯವಾಣಿ 1926 ಕರೆ ನೀಡಿ. ಪ್ರಕಟಣೆ ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆ. ಈಗ ಬರುವ ಹಬ್ಬಗಳಿಗೆ ಮತ್ತು ಫ್ಯಾಮಿಲಿ ಫಂಕ್ಷನ್ಸ್ ಗೆ ಹೊಸದನ್ನ ಕೊಂಡ್ಕೋಬೇಕಾ ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಬ್ರೇಕ್ ಎಂಜಾಯ್ ಮಾಡುವ ಟ್ರಿಪ್ ಮಾಡಬೇಕಾ? ಫೈನಾನ್ಷಿಯಲ್ ವರೀಸ್ ನಿಂದ ಈ ತರದ ಆಸೆಗಳು ಈಡೇರ್ತಾ ಇಲ್ವಾ? ಬನ್ನಿ, ಈಗ ಮಣಪ್ಪುರಂ ಗೋಲ್ಡ್ ಲೋನ್ ನೊಂದಿಗೆ ನಿಮ್ಮ ಮನೆಗೆ ಮನಸ್ಸಿಗೆ ಸಂತಸವನ್ನ ತನ್ನಿ. ಅಟ್ರಾಕ್ಟಿವ್ ಗೋಲ್ಡ್ ಲೋನ್ ಸ್ಕೀಮ್ಸ್ ನೊಂದಿಗೆ ಫ್ಲಡ್ಸ್ ಡೇಸ್ ಗೆ ಮಾತ್ರ ಇಂಟ್ರೆಸ್ಟ್ ಅಪ್ಲಿಕಬಲ್ ಇರುತ್ತದೆ. 7 or 15 days ನಂತ ಯಾವುದೇ ಮಿನಿಮಮ್ ಫಿಕ್ಸ್ ಪೀರಿಯಡ್ ಇಲ್ಲ. ಹತ್ತಿರದ ಬ್ರಾಂಚ್ ಸಂಪರ್ಕಿಸಿ ಅಥವಾ ಟೋಲ್ ಫ್ರೀ ನಂಬರ್ ಗೆ ಕಾಲ್ ಮಾಡಿ 1-800-420-2233. ಮಣಪ್ಪುರಂ ಗೋಲ್ಡ್ ನೊಂದಿಗೆ ನಿಮ್ಮ ಶಿವರಾತ್ರಿಯಲ್ಲಿ ಸಂತಸ ಸಮೃದ್ಧಿ ತರಲಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಅರ್ಪಿಸುವ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು. ಕಾರ್ಯಕ್ರಮದಲ್ಲಿ ಮೊದಲಿಗೆ ಸಾಗರದ ತೋಟಗಾರ ಸಂಸ್ಥೆಯ ಕಾರ್ಯಚಟುವಟಿಕೆಗಳ ಕುರಿತು ವ್ಯವಸ್ಥಾಪಕರಾದ ಅನಿಲ್ ಚಂದ್ರ ಹೆಗಡೆ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಎಸ್ಎಂ ಸುಧಾಕರ್. ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ, ಇವತ್ತು ನಾನು ಸಾಗರ ತಾಲೂಕಿನಲ್ಲಿದ್ದೇನೆ. ಸಾಗರದ ದಿ ತೋಟಗಾರ್ಸ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ನ ವ್ಯವಸ್ಥಾಪಕರಾದ ಅನಿಲ್ ಚಂದ್ರ ಹೆಗಡೆ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ, ಈ ಒಂದು ದಿ ತೋಟಗಾರ್ಸ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಇದರ ಒಂದು ಕಾರ್ಯವೈಖರಿಗಳು ಜೊತೆಗೆ ರೈತರ ಒಂದು ಬೆನ್ನೆಲುಬಾಗಿ ರೈತರಿಗೆ ಯಾವ ರೀತಿಯಿಂದ ಇದು ಸಹಕಾರಿಯಾಗಿ ಈ ಒಂದು ಸಂಸ್ಥೆ ಕೆಲಸ ಮಾಡ್ತಾ ಇದೆ ಅಂತ ಅನ್ನೋದನ್ನ ಇವರು ನಮ್ಮ ಜೊತೆ ಮಾಹಿತಿ ಹಂಚಿಕೊಳ್ಳಕ್ಕಿದ್ದಾರೆ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ ಎಫ್ಎಂ ಕೇಂದ್ರದಿಂದ ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಸರ್. ನಮಸ್ತೆ ಸರ್. ಹೇಳಿ, ಆರಂಭದ ದಿನಗಳು ಹೇಗಿತ್ತು, ಯಾವ ಉದ್ದೇಶದಿಂದ ಆರಂಭ ಮಾಡಿದ್ರು ಮತ್ತೆ ಇದರ ಸ್ವಲ್ಪ ಹಿನ್ನೆಲೆ ಕುರಿತು ಸ್ವಲ್ಪ? ಈ ಸಾಗರದಲ್ಲಿ ಪ್ರಥಮವಾಗಿ ಆಪ್ಸ್ಕೋಸ್ ಅನ್ನೋ ಸಂಸ್ಥೆ ರೈತರಿಗೆ ಅಡಿಕೆ ಬೆಳೆಗಾರರಿಗೆ ಸಹಾಯ ಮಾಡ್ಲಿಕ್ಕೋಸ್ಕರ ಹುಟ್ಟುಕೊಳ್ತು. ಅವಾಗ ಹಿರಿಯರಾದಂತಹ ಎಲ್ ಟಿ ತಿಮ್ಮಪ್ಪ ಹೆಗಡೆ ಅವರು, ಮಾಜಿ ಎಂಎಲ್ಎಗಳು ಮುಂತಾದವರ ಒಂದು ನೇತೃತ್ವದಲ್ಲಿ ಆ ಸಂಸ್ಥೆ ಬೆಳೆದಿತ್ತು. ಆದ್ರೆ ಆ ಸಮಯದಲ್ಲಿ ಇಲ್ಲಿ ಬೆಳೆಗಾರರಿಗೆ ಸಾಲ ಕೊಡುವಂತಹ ಒಂದು ಫೆಸಿಲಿಟಿ ಅಥವಾ ಒಂದು ಪರ್ಮಿಷನ್ ಆ ಸಂಸ್ಥೆಗೆ ಇರಲಿಲ್ಲ. ಅವಾಗ ನಮ್ಮ ತಿಮ್ಮಪ್ಪ ಹೆಗಡೆ ಸರ್ ಏನು ಇದನ್ನ ಮನಗಂಡು ಸಾಲಕ್ಕೋಸ್ಕರ, ಸಾಲ ಇಲ್ಲಿದ್ರೆ ರೈತರು ಯಾವಾಗ್ಲೂ ಕಷ್ಟ ಅವರಿಗೆ, ಅದನ್ನ ಮನಗಂಡು ನಮ್ಮ ಈ ಸಂಸ್ಥೆಯನ್ನ ತೋಟಗಾರ್ಸ್ ಕ್ರೆಡಿಟ್ ಕೋಆಪರೇಟಿವ್ ಅಂತ ಹೇಳಿ ಸಾಲವನ್ನ ಕೊಡೋ ಉದ್ದೇಶಕ್ಕೆ ಮುಖ್ಯವಾಗಿ ಅಡಿಕೆ ಬೆಳೆಗಾರರಿಗೆ ಸಾಲದ ಒಂದು ವ್ಯವಸ್ಥೆಯನ್ನ ರೂಪಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಹುಟ್ಟಿಕೊಂಡ ಸಂಸ್ಥೆ ಇದು. ಇದು 23/1976 ಅವರ ಅಧ್ಯಕ್ಷತೆಯಲ್ಲಿಯೇ ಆರಂಭ ಆಯ್ತು. ಅಲ್ಲಿಂದ ನಂತರ ತುಂಬಾ ಚೆನ್ನಾಗಿ ನಡ್ಕೊಂಡು ಬಂತು ಸಂಸ್ಥೆ, ಅವರ ನೇತೃತ್ವದಲ್ಲಿ ಮುಂದುವರ್ಕೊಂಡು ಬಂದಿದೆ. ಅದಾದ ನಂತರ ಮಧ್ಯದಲ್ಲಿ ಯಾವುದೇ ಸಮಸ್ಯೆಗಳು ಆಗಿಲ್ಲ, ಯಾಕಂದ್ರೆ ಈ ಸಾಗರದ ಒಂದು ರೈತ ಬಂಧುವರ ಒಂದು ಸಹಕಾರದಿಂದಾಗಿ ಉತ್ತಮವಾಗಿ ನಡ್ಕೊಂಡು ಬಂತು. ಆದ್ರೆ ಈಗ 2009 ಈಗ ಪ್ರಸಕ್ತ ಅಧ್ಯಕ್ಷರಾದಂತಹ ಸಿ ದ್ಯಾವಪ್ಪನ್ ಅವರು ಆವಿನಹಳ್ಳಿ, ಇವರ ನೇತೃತ್ವದಲ್ಲಿ ಈ ಸಂಸ್ಥೆ ಹೊಸ ಹುರುಪನ್ನು ಪಡೆಯಿತು. 2012 ಈ ಸಂಸ್ಥೆಯಲ್ಲಿ ಅಡಿಕೆ ಮಂಡಿಯನ್ನ ಸ್ಟಾರ್ಟ್ ಮಾಡಿದ್ವಿ ನಾವು. ಅದರಿಂದ ನಮಗೆ ತುಂಬಾ ಸವಾಲುಗಳಿದ್ವು, ಅದನ್ನ ಸಮರ್ಥವಾಗಿ ಎದುರಿಸಿ, ಯಾಕಂದ್ರೆ ಇಲ್ಲಿ ಸಾಗರದಲ್ಲಿ ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿರುವಂತಹ ಕೆಲವಷ್ಟು ಪ್ರೈವೇಟ್ ಮಂಡಿಗಳಿದ್ವು, ಆಪ್ಸ್ಕೋಸ್ ಅಂತ ದೈತ್ಯ ಸಂಸ್ಥೆ ಇತ್ತು, ಆದರೂ ಕೂಡ ಯಾವುದೇ ಇದಕ್ಕೂ ಬಗ್ಗದೆ ಸಂಸ್ಥೆಯನ್ನ ಅಡಿಕೆ ಮಂಡಿಯನ್ನ ಸ್ಟಾರ್ಟ್ ಮಾಡಿದ್ವಿ. ಉತ್ತಮವಾಗಿ ಬೆಳ್ಕೊಂಡು ಬಂದು ಇವತ್ತಿಗೆ 22,000 ಮೂಟೆವರೆಗೂ ನಮ್ಗೆ ಅಡಿಕೆ ಬರ್ತಾ ಇದೆ. ಅಂದ್ರೆ ರೈತರಿಗೆ ಏನು ಒಂದು ವ್ಯವಸ್ಥಿತವಾದ ಮಾರುಕಟ್ಟೆ ಕೊಡೋ ಒಂದು ಉದ್ದೇಶಕ್ಕೆ ಮಾಡಿದ್ದು, ಅದು ಸಕ್ಸಸ್ಫುಲ್ ಆಗಿ ರನ್ ಆಗ್ತಾ ಇದೆ. ಹಾಗೆ ಅಷ್ಟೇ ಅಲ್ಲದೆ ಈಗ ನಮ್ಮ ಸಂಸ್ಥೆಯಲ್ಲಿ ತುತ್ತ ಸುಣ್ಣ, ಇದು ಕಾಪರ್ ಸಲ್ಫೇಟ್, ಏನು ಮೈಲ್ ತುತ್ತ ಸೇಲ್ ಅನ್ನ ಮಾಡಿದೀವಿ. ಅದು ನಾವು ಕೊಂಡೋಡಿಸ್ ಅಂತ ಒಂದು ಒಳ್ಳೆ ಉತ್ತಮ ಬ್ರ್ಯಾಂಡ್ ಇಂದು ಸರ್ಟಿಫೈಡ್ ಡೀಲರ್ಸ್ ಸಾಗರಕ್ಕೆ. ಸೊ ಅದು 8-10 ವರ್ಷದಿಂದ ರನ್ ಆಗ್ತಾ ಇದೆ, ಅದು ಉತ್ತಮವಾಗಿ ಹೋಗ್ತಾ ಇದೆ. ಒಂದು ಸ್ಪರ್ಧಾತ್ಮಕ ಬೆಲೆಯಲ್ಲಿ ನಾವು ನೀಡ್ತಾ ಇದೀವಿ. ಹಾಗೆ ಇನ್ನು ಸಂಸ್ಥೆ ಸಾಮಾನ್ಯವಾಗಿ ರೈತರಿಗೆ ಸಾಲದ ಫೆಸಿಲಿಟಿ ಮತ್ತೆ ಡೆಪಾಸಿಟ್ ಫೆಸಿಲಿಟಿ ಎಲ್ಲ ಇದೆ. ನಮ್ಮ ಸಂಸ್ಥೆಯಲ್ಲಿ ಮುಖ್ಯವಾಗಿ ಮೆಂಬರ್ ಆಗಬೇಕು ಅಂದ್ರೆ ಸಾಗರ, ಹೊಸನಗರ, ಸೊರಬ ಮೂರು ತಾಲೂಕುಗಳಲ್ಲಿ ಅಡಿಕೆ ತೋಟವನ್ನು ಹೊಂದಿರಬೇಕು ಮುಖ್ಯವಾಗಿ. ಇದಾದ್ರೆ ಮಾತ್ರ ಶೇರ್ ಮೆಂಬರ್ಶಿಪ್ ಅನ್ನ ನಾವು ನೀಡ್ತಾ ಇದೀವಿ. ಇದೇನಾದ್ರೂ ಗುರಿ ಇಟ್ಕೊಂಡಿದ್ದೀರಾ, ಇಷ್ಟು ಜನ ಆಗ್ಲೇಬೇಕು ಅಥವಾ ಇಷ್ಟು ಜನ ನಾವು ಕವರ್ ಮಾಡಬೇಕು ಈ ಒಂದು ತಾಲೂಕುಗಳಲ್ಲಿ ಅಂತ ಹೇಳ್ಬಿಟ್ಟು ಸರ್? ಈಗ ಗುರಿ ಅಂದ್ರೆ ಏನು ಅಂದ್ರೆ, ಈಗ ಪ್ರತಿ ವರ್ಷಕ್ಕೂ ನಮ್ದು ಹೊಸ ಗುರಿ ಫಿಕ್ಸ್ ಆಗೇ ಇರುತ್ತೆ, ಅದನ್ನ ಅಚೀವ್ ಮಾಡ್ಲಿಕ್ಕೆ ನಾವು ಯಾವಾಗೂ ಟ್ರೈ ಮಾಡ್ತಾನೆ ಇರ್ತೀವಿ. ಸೊ ಈ ವರ್ಷ ಇಂತಿಷ್ಟು ಗ್ರಾಮಗಳನ್ನ ಕವರ್ ಮಾಡಬೇಕು, ಇಷ್ಟು ಮೂಟೆನ ಜಾಸ್ತಿ ಮಾಡಬೇಕು ಅಥವಾ ಸಂಸ್ಥೆಯ ಲಾಭವನ್ನ ಜಾಸ್ತಿ ಮಾಡಬೇಕು, ಮತ್ತೆ ಲಾಭದ ಉದ್ದೇಶ ಅಂತ ನಮ್ ಸರ್ವಿಸ್ ಮುಖ್ಯ ಆಗಿರೋದ್ರಿಂದ ಹೊಸ ಸೇವೆ. ಹೌದು ಹೌದು, ಹಾಗಾಗಿ ಯಾವ ಹೊಸ ಸೇವೆಯನ್ನ ನಾವು ರೈತರಿಗೆ ಕೊಡಬಹುದು, ಈ ತರ ಒಂದು ವಿಚಾರ ನಮ್ಗೆ ಬಂದಿರುತ್ತೆ, ಚರ್ಚೆ ಆಗುತ್ತೆ. ಅದನ್ನ ಪ್ರತಿ ವರ್ಷ ಬಾಡಿ ಮೀಟಿಂಗ್ ಅಲ್ಲಿ ಇಡ್ತೀವಿ, ಅಲ್ಲಿ ಏನೋ ಡಿಸಿಷನ್ ಆಗುತ್ತೆ, ಕೆಲವೊಂದು ಸಜೆಷನ್ ಗಳು ಬರ್ತವೆ, ಅದಕ್ಕೆ ತಕ್ಕಂತೆ ನಾವು ಮುಂದಿನ ವರ್ಷಕ್ಕೆ ಗುರಿಯನ್ನ ಮಾಡಿ ಅದನ್ನ ಸಾಕಷ್ಟು ಅಚೀವ್ ಮಾಡಿದೀವಿ. ಹೇಗೆ ಇದು ಈಗ ಸಿರಿಸಿಯಲ್ಲಿರ್ತಕ್ಕಂತ TSS ಸಂಸ್ಥೆಗೂ ನಿಮ್ಮ ಸಂಸ್ಥೆಗೂ ಯಾವ ಒಂದು ವ್ಯತ್ಯಾಸ ಸರ್, ರೈತರ ಒಂದು ಸೇವೆಯಲ್ಲಿ ಮತ್ತೆ ಅಡಿಕೆ ಬೆಳೆಗಾರರ ಒಂದು ಸೇವೆಯಲ್ಲಿ? ಅಲ್ಲ, ವ್ಯತ್ಯಾಸ ಅನ್ನೋದಕ್ಕಿಂತ ನೀವು ಅದಕ್ಕೆ ನಮ್ಮನ್ನು ಹೋಲಿಸೋದು ಸ್ವಲ್ಪ ಕಷ್ಟನೇ. ಯಾಕಂದ್ರೆ ಈಗ TSS ನಮ್ಮ ಸಂಸ್ಥೆ ಅಂತಲ್ಲ, ಯಾವ ಸಂಸ್ಥೆ ಜೊತೆಗೂ ಹೋಲ್ಸೋದು ಕಷ್ಟ. ಯಾಕಂದ್ರೆ ಅಷ್ಟೊಂದು ದೈತ್ಯವಾಗಿ ಬೆಳೆದಿದೆ ಆ ವ್ಯವಸ್ಥೆ, ಅಲ್ಲಿ ಒಂದು ಕಲ್ಚರ್ ಏನಿದೆ ಸೊಸೈಟಿ. ಆಕ್ಚುಲ್ ಮೂಲತಃ ನಾನು ಕೂಡ ಸಿರಿಸಿಯವನೇ, ನಾವು TSS ಮೆಂಬರ್. ಹಾಗಾಗಿ ಅಲ್ಲಿ ಒಂದು ಫೆಸಿಲಿಟಿ ಮತ್ತೆ ಮೆಂಬರ್ ಮೆಂಟಾಲಿಟಿ ಇದೆಯಲ್ಲ, ಅದು ಇಲ್ಲಿ ಇನ್ನೂ ಕಾಪಾಡ್ಕೊಂಡು ಹೋಗ್ತಾ ಇದ್ದಾರೆ. ಆ ಗುಣಮಟ್ಟ ಕಾಪಾಡ್ ನಾನು ಹೇಳ್ತಿರೋದು ಪರಸ್ಪರ ಅನ್ನೋದೇನಿದೆಯಲ್ಲ, ಸೊಸೈಟಿಗೋಸ್ಕರ ಮೆಂಬರು, ಮೆಂಬರಿಗೋಸ್ಕರ ಸೊಸೈಟಿ ಅಂತೇಳಿ. ಅಲ್ಲಿ ಇಲ್ಲಿ ಇಲ್ಲ ಅಂತಲ್ಲ ನಾನು ಹೇಳೋದು, ಅಲ್ಲಿ ಸ್ವಲ್ಪ ಜಾಸ್ತಿ ಇದೆ, ಹಾಗಾಗಿ ಸೊಸೈಟಿಗಳು ಸಕ್ಸಸ್ಫುಲ್ ಆಗ್ತವೆ. ಜನ ಸೊಸೈಟಿ ಎಷ್ಟೇ ಸ್ವಲ್ಪ ಹೆಚ್ಚು ಕಮ್ಮಿ ರೇಟು ಅಥವಾ ಏನೋ ಒಂದಿದ್ರೂ ಸೊಸೈಟಿಗೆ ಹೋಗ್ತಾರೆ, ಬಿಟ್ರೆ ಹೊರಗಡೆ ಹೋಗಕ್ಕೆ ಸುಮ್ಮನೆ ಬೇಡ ನಮ್ಮ ಸೊಸೈಟಿ ಅನ್ನೋ ಒಂದು ಅಭಿಮಾನ ತುಂಬಾ ಇದೆ. ಇಲ್ಲಿ ಇಲ್ಲ ಅಂತಲ್ಲ, ಬಟ್ ಇಲ್ಲಿಗಿಂತ ಅಲ್ಲೊಂದು ಸ್ವಲ್ಪ ಜಾಸ್ತಿ ಇದೆ ಅಷ್ಟೇ. ಯಾಕೆ ಇದು ಮೂರು ತಾಲೂಕುಗಳಲ್ಲಿ ಮಾತ್ರ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಸರ್, ಏನ್ ಕಾರಣ ಇರಬಹುದು? ಅಲ್ಲ, ಇದು ಈಗ ಪ್ರಾರಂಭ ಆಗಿದ್ದು ಎಲ್ಲಿಂದೋ ಒಂದ್ ಕಡೆಯಿಂದ ಪ್ರಾರಂಭ ಆಗ್ಬೇಕಲ್ಲ, ಮೂರು ತಾಲೂಕಿಂದ ಪ್ರಾರಂಭ ಆಗಿದೆ. ಸದ್ಯಕ್ಕೆ ನಮ್ಗೆ ಅದನ್ನ ಕವರ್ ಮಾಡ್ತಾ ಇದೀವಿ, ನಮ್ಗೆ ಅಷ್ಟೇ ಮೆಂಬರ್ ಅಲ್ಲೇ ನಮ್ಗೆ ಆಗ್ತಾ ಇದೆ. ನಾವೀಗ ಸೊರಬದಲ್ಲಿ ಒಂದು ಬ್ರಾಂಚ್ ಟ್ರೈ ಮಾಡಿದ್ವಿ 2020 ಅಲ್ಲಿ, ಅದು ಕಾರಣಾಂತರಗಳಿಂದ ಕೆಲವೊಂದು ಚಾಲೆಂಜ್ ಗಳನ್ನ ಎದುರಿಸಲಿಕ್ಕಾಗದೆ ನಾವು ಅದು ಸಮಸ್ಯೆ ಆಗಿತ್ತು. ಹಾಗೆ ಟ್ರೈ ಮಾಡ್ತಾ ಇರ್ತೀವಿ, ಈಗ ನೆಕ್ಸ್ಟ್ ಮುಂದೆ ಬೆಳೆಸೋ ಉದ್ದೇಶ ಇದೆ. ಅದು ಈಗ ಬಯಲುಸೀಮೆ ಒಂದು ಪ್ರದೇಶಗಳಲ್ಲಿ, ಅಲ್ಲಿ ಕೂಡ ಅಡಿಕೆ ಬೆಳೆ ಒಂದು ವಿಸ್ತೀರ್ಣ ವರ್ಷ ವರ್ಷ ಜಾಸ್ತಿನೇ ಆಗ್ತಾ ಇದೆ. ಆ ಕಡೆ ಏನಾದರೂ ತಮ್ಮ ಈ ಸೊಸೈಟಿ ಯಾವುದೇ ಒಂದು ಯೋಜಿತವಾದ ಒಂದು ಇದಿಲ್ಲ ಈಗ ಸದ್ಯಕ್ಕೆ, ಯಾಕಂದ್ರೆ ಈಗ ಅಡಿಕೆ ಬಯಲುಸೀಮೆಯಲ್ಲಿ ಈಗ ಸದ್ಯದಲ್ಲಿ ಹರಡ್ತಾ ಇರೋದು. ಮತ್ತೆ ಇನ್ನೊಂದು ಏನಂದ್ರೆ, ಈಗ ಬಯಲುಸೀಮೆ ಅಡಿಕೆ ಎಷ್ಟು ದಿನ ಬರುತ್ತೆ, ಕೆಲವೊಮ್ಮೆ ತುಂಬಾ ಬರಗಾಲದ ಸಮಯದಲ್ಲಿ ಅಡಿಕೆ ನೀರು ಬೇಕೇ ಬೇಕು. ಒಂದೇ ವರ್ಷದಲ್ಲಿ 1,000 ಎಕರೆ ಹೋಗೋ ಚಾನ್ಸಸ್ ಇರುತ್ತೆ, ಅಂದ್ರೆ ಆಗ ಆತರ ಅಲ್ಲ ಆಗಬಹುದು. ಹಾಗಾಗಿ ಗೊತ್ತಿಲ್ಲ, ನಮ್ಗೆ ಅನುಕೂಲ ಆದ್ರೆ ಹೋಗ್ಬಹುದು. ಅಂದ್ರೆ ಬೋರ್ಡ್, ನಮ್ಮ ಆಡಳಿತ ಮಂಡಳಿ ಏನು ನಾವು ಅದಕ್ಕೆ ಅದನ್ನ ಏನ್ ಅವರು ಏನು ಪ್ಲಾನ್ ಮಾಡ್ತಾರೆ ಅದನ್ನ ನಾವು ಸಕ್ಸಸ್ ಮಾಡ್ಲಿಕ್ಕೆ ನಾವು ಸಿಬ್ಬಂದಿಗಳಾಗಿ ನಾವು ಪ್ರಯತ್ನ 100% ನಮ್ಮ ಪ್ರಯತ್ನವನ್ನು ನಾವು ಮಾಡ್ತೀವಿ. ಈಗ ರೈತರ ಒಂದು ಸೇವೆಯಲ್ಲಿ ಬಂದಾಗ ಅವರ ಒಂದು ಬೆಳೆಗೆ ತಕ್ಕಂತೆ ಯಾವ್ಯಾವ ಉತ್ಪನ್ನಗಳನ್ನ ತಾವು ಪೂರೈಕೆ ಮಾಡ್ತಾ ಇದ್ದೀರಾ ಸರ್? ಈಗ ನಮ್ಮಲ್ಲಿ ಮೊದಲೇ ಹೇಳಿದಾಗೆ ಅಡಿಕೆ ಇದು ಶುರುವಾಗಿದೆ 2012 ಸೊ ನಾವೇನು ಅಡಿಕೆ ಮತ್ತೆ ಕಾಳು ಮೆಣಸನ್ನ ನಾವಿಲ್ಲಿ ಮಾರುಕಟ್ಟೆ ವ್ಯವಸ್ಥೆ ಮಾಡಿದ್ವಿ, ಟೆಂಡರ್ ವ್ಯವಸ್ಥೆ ಮಾಡಿರ್ತೀವಿ, ಅದಾಗಿತ್ತು. ಈಗ ಈ ವರ್ಷದಿಂದ ಹೊಸದಾಗಿ ಸಾವಯವ ಗೊಬ್ಬರದೊಂದು ಪರ್ಮಿಷನ್ ತಗೊಂಡಿದ್ದೀವಿ, ನೋಡೋಣ ಒಂದು ಪ್ರಾಕ್ಟಿಕಲ್ ಆಗಿ ಟ್ರೈ ಮಾಡಂತ ಒಂದು ಸೇಲ್ ಮಾಡ್ತಿದ್ವಿ. ಪರವಾಗಿಲ್ಲ, ಸೇಲ್ಸ್ ಪರವಾಗಿಲ್ಲ, ಚೆನ್ನಾಗಿದೆ. ಸೊ ಅದೇ ಇದು ಒಂದೊಂದೇ ಸಕ್ಸಸ್ ಆದ್ರೆ ಈಗ ಬೇರೆ ಬೇರೆ ಒಂದೊಂದು ಗರಿಯನ್ನ ಆಡ್ ಮಾಡ್ತಾ ಹೋಗ್ಬೇಕು, ಒಂದು ಸರ್ವಿಸ್ ಅನ್ನ ನೀಡ್ತಾ ಹೋಗ್ಬೇಕು ಅನ್ನೋದು ನಮ್ಮ ಉದ್ದೇಶ. ಈಗ ಸದ್ಯ ಸಾವಯವ ಗೊಬ್ಬರ ಮಾತ್ರ ಪೂರೈಕೆ ಮಾಡುವ ಒಂದು ವ್ಯವಸ್ಥೆ, ಇದ್ರ ಜೊತೆಗೆ ಈಗ ನಾವು ಏನು ಕೊಳೆ ರೋಗಕ್ಕೆ ಬೇಕಾಗಿರ್ತಕ್ಕಂಥ ಮೈಲು ತುತ್ತಾಗ್ಲಿ, ಬೇರೆ ಒಂದು ಅಡಿಕೆಗೆ ಬಳತಕ್ಕಂಥ ಎಳೆ ಚುಕ್ಕೆ ರೋಗ ಆಗಲಿ, ಮತ್ತೆ ಕೀಟಗಳ ಒಂದು ಬಾಧೆಗೆ ನಿರ್ವಹಣೆಗಾಗಿ ಬೇರೆ ಔಷಧಿ ಏನಾದ್ರು? ಇಲ್ಲ, ಕೀಟಗಳ ನಿರ್ವಹಣೆಗೆ ಬೇರೆ ಯಾವ್ದು ಔಷಧಿ ಇಲ್ಲ. ನಾವು ಈಗ ಸದ್ಯಕ್ಕೆ ಮೈಲು ತುತ್ತ ಮತ್ತೆ ಅದಕ್ಕೆ ಸಹಕಾರಿಯಾದಂತಹ ಸುಣ್ಣ ಮತ್ತೆ ಡೋಲೋಮೈಟ್ ನಾವು ತೋಟಕ್ಕೆ ಹಾಕ್ಲಿಕ್ಕೆ, ತೋಟ ಸುಣ್ಣ ಅಂತ ಬರುತ್ತೆ ಡೋಲೋಮೈಟ್ ಅಂತೇಳಿ, ಅದನ್ನ ನಾವು ಸೇಲ್ ಮಾಡ್ತಾ ಇದೀವಿ. ಮತ್ತೆ ಮೈಲು ತುತ್ತ ಜೊತೆಗೆ ಏಜೆಂಟ್ಗಳು ಇರ್ತವೆ, ಈಗ ರಾಳ ಇದೆ, ಗಮ್ ಇದೆ, ಅವನ್ನು ಸೇಲ್ ಇಟ್ಟಿದ್ದೀವಿ. ಹಾಗಾಗಿ ಗೊತ್ತಿಲ್ಲ ಮುಂದಿನಲ್ಲಿ ಯಾವ್ದೇ ಹೊಸತನ್ನ ಆಡ್ ಮಾಡಿ ಸಕ್ಸಸ್ ಆಗುವಂತದ್ದಿದ್ರೆ, ಯಾಕಂದ್ರೆ ಈಗ ಒಂದ್ ಯಾವ್ದೋ ಒಂದ್ ನಾವು ಸರ್ವಿಸ್ ಅನ್ನ ಸೆಲೆಕ್ಟ್ ಮಾಡಿದ್ವಿ ಅಂದ್ರೆ ಇದು ಸರ್ವಿಸ್ ಮೋಟಿವೇಟೆಡ್ ಆದ್ರೂ ಅದು ಸರ್ವೈವ್ ಆಗ್ಲಿಕ್ಕೆ ನಮ್ಗೆ ಪ್ರಾಫಿಟ್ ಆಗತ್ತೆ, ಅಟ್ಲೀಸ್ಟ್ ಏನು ಬ್ರೇಕ್ ಈವನ್ ಆದ್ರೂ ಆಗ್ಬೇಕು, ಲಾಭ ಇಲ್ದಿದ್ರು ಅಲ್ಲಿಂದಲ್ಲಿಗಾದ್ರೂ ಆಗ್ಬೇಕು. ಸೊ ಹಾಗಾಗಿ ಅದನ್ನ ವಿಚಾರ ಮಾಡ್ಕೊಂಡು ಮುನ್ನಡೆ ಇಡಬೇಕು ಯಾವ್ದೇ ಒಂದ್ ಸರ್ವಿಸ್ ತಗೊಂಡು. ಸೊ ಹಾಗಾಗಿ ಗೊಬ್ಬರನು ಅಷ್ಟೇ, ಟ್ರೈಲ್ ಅಂಡ್ ಎರರ್ ಮೆಥಡ್ ಅಲ್ಲಿ ಇದೀವಿ. ಸೊ ಸಕ್ಸಸ್ ಆದ್ರೆ ಅದನ್ನ ಇನ್ನು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತೀವಿ, ಮಾರ್ಕೆಟಿಗೂ ಹಾಗೆ ಮಾರ್ಕೆಟಿಂಗು ಜಾಸ್ತಿ ಮಾಡಬಹುದು. ಇದು ಹೇಗೆ ಈಗ ರೈತ ಬೆಳೆದ ಅಡಿಕೆಯನ್ನ ತಮ್ಮ ಒಂದು ಸೊಸೈಟಿಗೆ ತಂದು ಕೊಡ್ಬೇಕಂತ ಒಡಂಬಡಿಕೆ ಏನಾದರೂ ಆಗಿರುತ್ತಾ ಸರ್? ಇಲ್ಲ ಇಲ್ಲ, ಮುಕ್ತವಾದ ಒಂದು ಅವಕಾಶ ಇರುತ್ತೆ. ಈಗ ಅವರು ಇಲ್ಲೂ ಮೆಂಬರ್ ಇರ್ತಾರೆ, ಮತ್ತೊಂದ್ ಕಡೆ ಮೆಂಬರ್ ಇರ್ತಾರೆ. ನಮ್ಮಲ್ಲಿ ಯಾವ ಒಂದು ಇಲ್ಲ, ನಮ್ಮ ಒಂದು ಸೇವೆ ಅಗತ್ಯ ಇದ್ದು ನಮ್ಮಲ್ಲಿಗೆ ಬರ್ತಾರೆ. ಈಗ ನಮ್ಮಲ್ಲಿ ಅವ್ರಿಗೆ ಒಂದು ಕಂಫರ್ಟಬಲ್ ಇರುತ್ತೆ, ಅಥವಾ ನಮ್ಮ ಸೇವೆ ಅವ್ರಿಗೆ ಹಿಡಿಸಿರುತ್ತೆ. ಕಷ್ಟ ಕಾಲದಲ್ಲಿ ತಾವು ಅವರಿಗೆ ತುರ್ತಾಗಿ ಲೋನ್ ಬೇಕಾಗಿರ್ತದೆ, ತುರ್ತಾಗಿ ವಸ್ತುಗಳು ಬೇಕಾಗಿರ್ತವೆ, ಆ ಸಮಯದಲ್ಲಿ ಕೊಟ್ಟಾಗ ಮತ್ತೆ ತಿರ್ಗಾ ನಿಮ್ಮ ಹತ್ರನೇ ಬರ್ತಾರೆ. ಹೌದು ಹೌದು, ಅಷ್ಟೇ. ನಾವು ಅದಕ್ಕೆ ಸರ್ವಿಸ್ ಯಾವಾಗೂ ನಮ್ ಕಡೆಯಿಂದ ಕಡಿಮೆ ಮಾಡಿಲ್ಲ. ಸೊ ಇಲ್ಲಿ ಅಡಿಕೆ ಅವರು ಇಷ್ಟ ಅವರದ್ದು, ನಾವು ಯಾವ್ದೇ ಒತ್ತಡ ಇಲ್ಲ, ಒತ್ತಡ ಇಲ್ಲ. ಹೌದು, ಎಲ್ಲ ಸೇವೆಯನ್ನು ನಾವು ಅವರಿಗೆ ಮುಕ್ತವಾಗಿ ನೀಡಿದೀವಿ. ಹಾಗಾಗಿ ನೋಡಿ, ನಮ್ಮಲ್ಲಿ ಅಡಿಕೆ ವ್ಯವಹರಿಸಿ ಸಂಸ್ಥೆಯು ಬೆಳೆಯುತ್ತೆ, ನೀವು ಬೆಳಿತೀರಾ, ಹಾಗಾಗಿ ಅದೇ ಒಂದು ನಮ್ಮ ಕೋರಿಕೆ. ಈಗ ಇಲ್ಲಿ ಬೆಳೀತಕ್ಕಂತ ಏನು ಸೊರಬ, ಸಾಗರ, ಹೊಸನಗರ ಅಡಿಕೆಗೂ ಇದು ಪಕ್ಕ ಮಲೆನಾಡು ಅಡಿಕೆ ಅಲ್ವಾ? ಮತ್ತೆ ಈಗ ಬಯಲುಸೀಮೆ ಶಿವಮೊಗ್ಗದಿಂದ ಆ ಕಡೆ ಹೋದ್ರೆ, ಅಂದ್ರೆ ಚೆನ್ನಗಿರಿ ಭಾಗದಲ್ಲಿ ಆಗಿರ್ಬಹುದು, ಈ ಕಡೆ ಹೊಸದುರ್ಗ ಭಾಗದಲ್ಲಿ ಆಗಿರ್ಬಹುದು, ದಾವಣಗೆರೆ ಕೆಲವೊಂದು ಭಾಗಗಳಲ್ಲಿ, ಮಧ್ಯ ಕರ್ನಾಟಕದ ಕೆಲವು ಭಾಗಗಳಲ್ಲಿ, ಆಮೇಲೆ ಈ ಕಡೆ ನಮ್ಮ ಚಿಕ್ಕಮಗಳೂರಿನ ಕಡೂರು, ಬೀರೂರು, ಈ ಕಡೆ ಈ ಭಾಗದಲ್ಲಿ ಹೋಲಿಸಿದ್ರೆ ಗುಣಮಟ್ಟದಲ್ಲಿ ಆಗಿರ್ಬಹುದು, ಸೈಜಿನಲ್ಲಿ ಆಗಿರ್ಬಹುದು, ಅದರ ಒಂದು ಆಕಾರ ಬೆಲೆಯ ಒಂದು ನಿಗದಿಪಡಿಸೋಕೆ ವ್ಯತ್ಯಾಸ ಏನ್ ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಚಿಕ್ಕಮಗಳೂರು ಸೈಡ್ ಸಂಸ್ಕರಣೆ ಡಿಫ್ರೆಂಟ್ ಆಗಿ ಮಾಡ್ತಾರೆ, ಅಲ್ಲಿ ಇಡಿ ಹೋಳು ಏನೇನೆಲ್ಲ ಮಾಡ್ತಾರೆ, ಅದಷ್ಟು ಗೊತ್ತು. ಕಮೆಂಟ್ ಅಷ್ಟೊಂದು ಈ ಕಡೆ ಭಾಗದ ಹೇಳಿ, ಇಲ್ಲಿ ಇಲ್ಲಿನ ಒಂದು ಪ್ರಾಂತ್ಯದಲ್ಲಿ ಅಂತಂದ್ರೆ ಈಗ ಸಾಗರ, ಸೊರಬ, ಇಲ್ಲಿಗೂ ಸಿರ್ಸಿಗೂ ಗೊತ್ತಾಗತ್ತೆ. ಈಗ ನಂದು ಮೂಲ ಆಕ್ಚುಲಿ ಸಿರ್ಸಿ ಆಗಿರೋದ್ರಿಂದ ಅಲ್ಲಿಗೆ ಕಂಪೇರ್ ಮಾಡಿ ನಾನು ಹೇಳೋದಾದ್ರೆ, ನಮ್ಮಲ್ಲಿ ಅಡಿಕೆ ಸ್ವಲ್ಪ ಸೈಜ್ ದೊಡ್ಡ ಇರುತ್ತೆ, ಸಂಸ್ಕರಣೆ ಸ್ವಲ್ಪ ವಿಭಿನ್ನವಾಗಿರುತ್ತೆ, ಮತ್ತೆ ನಾವು ಯಾವ್ದೇ ಬಣ್ಣ ಯೂಸ್ ಮಾಡ್ಲಿಕ್ಕೆ ಪರ್ಮಿಷನ್ ಇಲ್ಲ. ಅಂದ್ರೆ ನಾರ್ಮಲ್ ಜನರಲ್ ಈಗ ತೊಗರು ಅಂತ ಹಾಕ್ತಿವಿ, ಚೊಗರು ಅಂತ ಹಾಕ್ತಿವಿ, ಕಲರ್ ನ್ಯಾಚುರಲ್ ಅದರದ್ದೇ ಅಡಿಕೆದೇ ಇದು, ಅದನ್ನ ಯಾವ್ದು ನಾವು ಅಲ್ಲಿ ಬಳಸಿದ್ರೆ ಅಲ್ಲಿ ಸೇಲಿಗೆ ತಗೊಳಲ್ಲ, ಆಯ್ತಾ? ಆ ತರದೆಲ್ಲ ಇದೆ. ಮತ್ತೆ ಸಿರ್ಸಿಗೆ ಅಡಿಕೆ ಸ್ವಲ್ಪ ಸ್ವೀಟ್ ಬರುತ್ತೆ, ಆತರ ಒಂದು ಇದಿದೆ ಸಿರ್ಸಿ ಅಡಿಕೆಗೊಂದು ಬೇರೆ ವ್ಯಾಲ್ಯೂ ಇದೆ. ಸಾಗರ ಮತ್ತೊಂದು ಏನಂದ್ರೆ ಇಲ್ಲಿ ಸಂಸ್ಕರಣೆ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಮತ್ತೆ ಸಾಗರ ಅಡಿಕೆ ಸಣ್ಣ ಬರುತ್ತೆ ಸಂಸ್ಕರಣೆಯಲ್ಲಿ ಇದು, ಮತ್ತೆ ಕ್ವಾಲಿಟಿಯಲ್ಲಿ ಅದರದ್ದು ಬೇರೆ ಕ್ವಾಲಿಟಿ, ಇದರದ್ದೇ ಬೆಲೆ ಕೂಡ. ಯಾಕಂದ್ರೆ ಆಯಾ ಒಂದು ಭೌಗೋಳಿಕ ವಾತಾವರಣಕ್ಕೆ ತಕ್ಕ ಹಾಗೆ ಅಲ್ಲಿದ್ ಒಂದು ಬೆಳೆಯ ಈಲ್ಡ್ ಇದು ಇರುತ್ತೆ. ಹಾಗಾಗಿ ಸಾಗರದ್ದು ಅದರ ಲೆಕ್ಕದಲ್ಲಿ ಅಂದ್ರೆ ಅದರದ್ದೇ ವಿಭಿನ್ನವಾದ, ನಾವು ಹೋಲಿಸ್ಲಿಕ್ಕೆ ಆಗಲ್ಲ, ಒಬ್ರಿಗೊಬ್ರಿಗೆ ಹೋಲಿಸ್ಲಿಕ್ಕೆ ಆಗಲ್ಲ. ಏನು ಆ ಒಂದು ಹವಾಗುಣ, ಆ ಒಂದು ಮಣ್ಣಿನ ಗುಣಧರ್ಮ, ಆ ಒಂದು ತಳಿಯ ಗುಣಧರ್ಮ ಕೂಡ ಅವಧಿಂಬತ್ತ ಆಗಿರ್ತದೆ. ಅದೇನು ಸಂಸ್ಕರಣೆ ಮಾಡಿ ಅದನ್ನ ಗ್ರೇಡಿಂಗ್ ಮಾಡೋ ಇದ್ರಲ್ಲೇ ಇರುತ್ತೆ ಬಿಟ್ಟು ಅಡಿಕೆ ಕ್ವಾಲಿಟಿ. ಭೂಮಿಯಲ್ಲಿ ಎಲ್ಲದೂ ಒಳ್ಳೇದೇ, ಏನು ನಮಗೆ ಪ್ರಕೃತಿ ಏನನ್ನು ಕೊಡುತ್ತೆ ಅದು ಎಲ್ಲದೂ ಒಳ್ಳೇದನ್ನೇ ಕೊಡುತ್ತೆ, ನಾವು ಅದನ್ನ ಹೇಗೆ ನಾವು ಸ್ವೀಕರಿಸ್ತೀವಿ, ಹೇಗೆ ಅದನ್ನ ನಮ್ಮ ಮೇಲೆ ಅವಲಂಬಿತ ಆಗುತ್ತೆ. ಈಗ ತೋಟಗಾರ್ಸ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ. ಇದರ ಒಂದು ಕಾರ್ಯ ಚಟುವಟಿಕೆಗಳು ಬಂದ್ರೆ ಈಗಾಗಲೇ ತಾವು ಹೇಳ್ತಾ ಇದ್ರಿ, ಮೈಲು ತುತ್ತು ಸುಣ್ಣ ಜೊತೆಗೆ ಕೆಲವೊಂದು ಸಾವಯವ ಗೊಬ್ಬರ ಕೂಡ ಪೂರೈಸ್ತಾ ಇದ್ದೀರಿ ಅಂತ ಹೇಳ್ತಾರೆ. ಮುಂದಿನ ಯೋಜನೆಗಳ ಬಗ್ಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಅಂದ್ರೆ ಈಗ ವರ್ಷ ವರ್ಷನೂ ಏನಾದ್ರೂ ಒಂದು ಹೊಸದಾಗಿ ಸೇರಿಸೋದು ಅಥವಾ ಹೊಸದಾಗಿ ಮಾಡ್ಬೇಕನ್ನುವ ಒಂದು ನಿರ್ಧಾರಕ್ಕೆ ಬಂದಿರ್ತಾರೆ ಆಡಳಿತ ಮಂಡಳಿಯವರು, ಇದ್ರ ಬಗ್ಗೆ ಏನಾದ್ರೂ ಹೇಳೋದಿದೆಯಾ? ಈಗ ಏನಂದ್ರೆ ನಾನು ಆಕ್ಚುಲಿ ಈಗ ಈ ಸಂಸ್ಥೆಗೆ ಬಂದು 1 ವರ್ಷ ಕಂಪ್ಲೀಟ್ ಆಯ್ತು ನವೆಂಬರ್. ಸೊ ನನ್ನ ಮುಂದೆ ಹಲವಾರು ಚಾಲೆಂಜ್ ಗಳಿದೆ, ಹಲವಾರು ಅವಕಾಶಗಳು ಇದಾವೆ. ಈಗ ನಮ್ಮ ಬೋರ್ಡ್ ನವರು ನನ್ನನ್ನ ಕೇಳ್ತಿದ್ದಾರೆ ಮುಂದೆ ಏನ್ ಮಾಡಬಹುದು ಅಂತ ಹೇಳಿ, ಏನ್ ಹೊಸದಾಗಿ ಏನ್ ಮಾಡಬಹುದು ಅಂತ ಹೇಳಿ. ಈಗ ನಮ್ TSS ನಮ್ಗೆ ತೋರಿಸ್ಕೊಟ್ಟಿದೆ ಹೊಸದಾಗಿ ಏನ್ ಮಾಡಬಹುದು ಅನ್ನೋದಕ್ಕೆ ಕ್ವಶನ್ಗೆ 1000 ಉತ್ತರ ಕೊಟ್ಟಿದ್ದಾರೆ ಅವರು. ಹೌದಾ? ಅದ್ರಲ್ಲಿ ಯಾವುದೇ ಒಂದು ಇದ್ರಲ್ಲೂ ನಾವು ಮುಂದುವರಿಬಹುದು. ಹಾಗಾಗಿ ಸದ್ಯಕ್ಕೆ ನಾವೀಗ ಸಂಸ್ಥೆ ಏನಾಗಿದೆ ಅಂದ್ರೆ, ಈಗ ನಾವು ಹೇಳೋದು 10 ವರ್ಷದಲ್ಲಿ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಸಡನ್ ಆಗಿ ಬೆಳೆದಿದೆ. ಹಾಗಾಗಿ ಏನು ಕೆಲವೊಂದಷ್ಟು ಏನೇನು ನಾವು ಒಂದು ಸಂಸ್ಥೆ ಈಗ ಯಾವುದೇ ಸಹಕಾರಿ ನಾವು ಟೀಪಾಗಿ ಹೇಳಕ್ ಹೋದ್ರೆ ಒಂದು ಸಂಸ್ಥೆ ಗಟ್ಟಿಯಾಗಿ ನಿಲ್ಬೇಕು ಬುಡ ಕರೆಕ್ಟ್ ಆಗಿರ್ಬೇಕು. ಸೊ ಯಾವುದೇ ಲೆಕ್ಕದಲ್ಲೂ ಯಾವ್ದೆಲ್ಲ ರಿಸರ್ವ್ ಇಡಬೇಕು ಯಾವ್ದು ಅದನ್ನೆಲ್ಲ ಭದ್ರವನ್ನ ಮಾಡಿಕೊಂಡು ಆಮೇಲೆ ಮುಂದಡಿಯನ್ನ ಇಡಬೇಕು. ಹಾಗಾಗಿ ಅವೆಲ್ಲ ಒಂದು ನನಗೂ ಈಗ 1 ವರ್ಷ ಆಗಿರೋದಲ್ವಾ, ಒಂದೇ ವರ್ಷದ್ದು ನನಗೆ ಪ್ರಾಫಿಟ್ ಸಿಕ್ಕಿರೋ. ಸೊ ಅದನ್ನೆಲ್ಲ ವಿಚಾರ ಮಾಡಿ ಅವನ್ನೆಲ್ಲ ಒಂದು ಅಟ್ ಲೀಸ್ಟ್ 1 ಇಯರ್ ಆರು ಒಂದು ಏನೋ ಒಂದು ಸೆಟ್ ಮಾಡಿಕೊಂಡು ಮುಂದೆ ಯಾವುದೇ ಹಂತದಲ್ಲೂ ನಾವು ಬೆಳವಣಿಗೆಯನ್ನ ನಾವು ಯಾವುದೇ ಒಂದು ಹೊಸ ಯೋಜನೆಯನ್ನ ನಾವು ರೆಡಿ ಮಾಡಬಹುದು. ಇನ್ನೂ ಒಂದು ಹೇಳಬೇಕು ಅಂದ್ರೆ, ಈಗ ನಾನು ಹೇಳ್ದಂಗೆ ಸಂಸ್ಥೆ ಶುರುವಾಗಿ ನೆಕ್ಸ್ಟ್ ಇಯರ್ಗೆ 50 ವರ್ಷ ಆಗುತ್ತೆ. ಸೊ ಸುವರ್ಣ ಮಹೋತ್ಸವದ ಒಂದು ಆಚರಣೆ ನಮ್ಮ ಹೊಸ್ತಿಲಲ್ಲೇ ಇದೆ ಈಗ. ಹಾಗಾಗಿ ಅದರ ಜೊತೆಗೆ ಯಾವ್ದಾದ್ರು ಹೊಸ ಒಂದು ಯೋಜನೆಯನ್ನ ಘೋಷಣೆ ಮಾಡುವಂತ ಸಾಧ್ಯತೆನೂ ಇದೆ. ಸೊ ಎಲ್ಲ ಬೋರ್ಡಿನ ಒಂದು ಇದರಲ್ಲಿ ಇರುತ್ತೆ. ಸುವರ್ಣ ಮಹೋತ್ಸವಕ್ಕೂ ತುಂಬಾ ವಿಪರೀತ ಖರ್ಚಿರುತ್ತೆ. ಮತ್ತೆ ಇನ್ನೂ ಒಂದು ಸಹಕಾರ ಕ್ಷೇತ್ರದಲ್ಲಿ ಹಲವಾರು ಚಾಲೆಂಜ್ ಗಳಿದಾವೆ. ನೀವು ಸದ್ಯ ಕೇಳಿರ್ಬೋದು ಏನು ಅಡಿಕೆ ರೇಟ್ ಇಳಿದಿದೆ. ಅಡಿಕೆ ರೇಟ್ ಇಲ್ಲ ಅಂದ್ರೆ ನಾವು ಕಮಿಷನ್ ಏಜೆಂಟ್ಸ್, ಮೇಜರ್ ನಮ್ದು ಉತ್ಪನ್ನ ಅಡಿಕೆಯಿಂದ ಬರುತ್ತೆ. ಸೊ ಕಮಿಷನ್ನು ಡೌನ್ ಆಗಿದೆ, ಮೊದಲಿಗಿಂತ ಕಡಿಮೆ ಆಗಿದೆ. ಸೊ ಆದಾಯ ಇಳಿದಿದೆ, ಖರ್ಚು ಜಾಸ್ತಿ, ಖರ್ಚು ನಿಲ್ಲಲ್ಲ, ವರ್ಷ ವರ್ಷ ಇನ್ಫ್ಲೇಷನ್ ಜಾಸ್ತಿ ಆಗ್ತಾನೆ ಇರುತ್ತೆ. ಹಾಗಾಗಿ ಸಹಕಾರ ಕ್ಷೇತ್ರ ಅಷ್ಟೊಂದು ಈಸಿ ಇಲ್ಲ, ಇಟ್ಸ್ ನಾಟ್ ಅ ಕೇಕ್ ವಾಕ್ ನಾವು. ಓಕೆನಾ? ಹಾಗಾಗಿ ಅವನ್ನೆಲ್ಲ ಎದುರಿಸಿ ಮುಂದೆ ಬರುವಂತ ಸಮಸ್ಯೆಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಹೊಸ ಹೆಜ್ಜೆ ಇಡಬೇಕು. ಹೋದ ಹೆಜ್ಜೆ ಹಿಂದ್ ಬಂದ್ರೆ ಅದು ಶೋಭೆ ತರಲ್ಲ. ಹಾಗಾಗಿ ನೋಡ್ಬೇಕು ಸರ್, ಅದೆಲ್ಲ ನೋಡಿ ಸುವರ್ಣ ಮಹೋತ್ಸವ ಒಂದು ಮಾಡಿ ಅದ್ರ ಜೊತೆಗೆ ಏನಾದ್ರೂ ಆದ್ರೆ ಮಾಡಬಹುದು ಸರ್. ಈಗ ಪ್ರತ್ಯೇಕವಾಗಿ ಏನು ಷೇರು ಸದಸ್ಯರಿಗೆ ಕೊಡ್ತಕ್ಕಂತ ಸೌಲಭ್ಯ ಇದೆ, ಇದಕ್ಕೆ ಹೋಲಿಸಿದ್ರೆ ಆಮೇಲೆ ಸಾಮಾನ್ಯ ರೈತ ಅಥವಾ ಸಾಮಾನ್ಯ ವ್ಯಕ್ತಿ ಇದಕ್ಕೆ ಸದಸ್ಯರ ಆಗಬಹುದಾ? ರೈತರಿಗೆ ಸದಸ್ಯರಾದ್ರೆ ಅವರಿಗೆ ಏನು ಲಾಭ, ಮತ್ತೆ ಸಾಮಾನ್ಯ ವ್ಯಕ್ತಿಗೆ ಏನು ಅಂತಂತ ಹೇಳಿ ಸ್ವಲ್ಪ. ಈಗ ನಮ್ಮಲ್ಲಿ ಸದಸ್ಯತ್ವ ಅಂತ ನೀವು ತಗೊಂಡ್ರೆ ಎರಡು ರೀತಿಯಾದ ಸದಸ್ಯತ್ವ ಇದೆ. ಒಂದು ಷೇರು ಸದಸ್ಯತ್ವ, ಅದ್ ನಾನು ಆಗ್ಲೇ ಹೇಳಿದಾಗೆ ಮೂರು ಸೊರಬ, ಹೊಸನಗರ ಮತ್ತು ಸಾಗರ ಮೂರು ತಾಲೂಕಲ್ಲಿ ಅಡಿಕೆ ತೋಟವನ್ನು ಹೊಂದಿರಬೇಕು, ಅವ್ರು ಮಾತ್ರ ಷೇರು ಸದಸ್ಯರಾಗಬಹುದು. ಇನ್ನು ಉಳಿದಿದ್ದು ಇದನ್ನು ಬಿಟ್ಟು ಬೇರೆ ಯಾರೇ ವ್ಯಾಪಾರಸ್ಥರಾಗ್ಲಿ ಅಥವಾ ಬೇರೆ ಯಾವುದೇ ನಾರ್ಮಲ್ ಈಗ ಸದಸ್ಯರಾಗಬೇಕು ಅಂದ್ರೆ ನಾಮ ಮಾತ್ರ ಸದಸ್ಯತ್ವ ಅಂತಿದೆ. ವ್ಯತ್ಯಾಸ ಏನಂದ್ರೆ ಅವರಿಗೆ ವೋಟಿಂಗ್ ರೈಟ್ಸ್ ಇಲ್ಲ ನಾಮ ಮಾತ್ರ ಸದಸ್ಯರಿಗೆ. ಒಂದು ಎರಡನೇದಾಗಿ ಅವರಿಗೆ ಲೋನು ಸಾಲದ ಫೆಸಿಲಿಟಿ ಏನಿದೆ ಅದು ನಾವು ಸಾಲ ಅಂದ್ರೆ ಯಾವುದು ಈಗ ಪ್ಲಿಡ್ಜ್ ಲೋನ್ ಅಂದ್ರೆ ಒತ್ತಿ ಸಾಲ ಅಂತ ಹೇಳ್ತೀವಲ್ಲ, ಈಗ ಅಡಿಕೆ ಲೋನ್ ತಗೋಬಹುದು, ಅಡಿಕೆ ಮೇಲೆ ಅಡ್ವಾನ್ಸ್ ತಗೋಬಹುದು, ಇಲ್ಲ ಅಂದ್ರೆ ದಾಗಿನ ಸಾಲ ಅಂದ್ರೆ ಆಭರಣ ಸಾಲವನ್ನ ತಗೋಬಹುದು, ಅದಕ್ಕೆ ತೊಂದರೆ ಇಲ್ಲ. ಸೊ ಅವೆರಡು ಬಿಟ್ಟು ಮತ್ತೆ FD ಮಾಡಿದ್ರೆ ಡೆಪಾಸಿಟ್ ಲೋನ್ ತಗೊಳ್ಬಹುದು. ಈ ಮೂರನ್ನ ಬಿಟ್ಟು ಮತ್ತೆ ಯಾವ್ದೇ ಹೊಸ ಬೇರೆ ಸಾಲ ಸಿಗಲ್ಲ ರೈತರಿಗೆ ಅಂದ್ರೆ ನಾಮ ಮಾತ್ರ ಸದಸ್ಯತ್ವರಿಗೆ. ಅದೇ ಅವರು ಡೆಪಾಸಿಟ್ ಇಡಬಹುದು, ಅದಕ್ಕೆ 7% ನಾವು ಇದು ಕೊಡ್ತೀವಿ, ಬಡ್ಡಿ ಕೊಡ್ತೀವಿ. ಆಯ್ತಾ? ಹಾಫ್ ಇಯರ್ಲಿ ನಾವು ಬಡ್ಡಿ ಕೊಡ್ತೀವಿ. ಮತ್ತೆ ಯಾವ್ದೇ ಅವರಿಗೆ RTGS ಫೆಸಿಲಿಟಿ ಇರಲಿ ಅಥವಾ ಕ್ಯಾಶ್ ಫೆಸಿಲಿಟಿ ಅವೆಲ್ಲವನ್ನು ನಾವು ಕೊಡ್ತಾ ಇದ್ದೀವಿ. ಮತ್ತೆ ಷೇರ್ ಮೆಂಬರ್ಗೆ ಎಲ್ಲಾ ಫೆಸಿಲಿಟಿಗಳು ಇರ್ತವೆ. ಒಟ್ಟಾರೆಯಾಗಿ ದಿ ತೋಟಗಾರ್ಸ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಒಂದು ಕಾರ್ಯವೈಖರಿಗೆ ಬಂದ್ರೆ ಸಾಗರ, ಸೊರಬ ಮತ್ತು ಹೊಸನಗರ ಈ ಒಂದು ತಾಲೂಕುಗಳಲ್ಲಿ ನಿಮ್ಮ ಒಂದು ಹೆಜ್ಜೆ ಯಾವ ರೀತಿಯಿಂದ ಚಾಪು ಮೂಡಿಸಿದಿರಾ? ನೀವು ಒಂದು ಭರವಸೆಯ ಒಂದು ಚಾಪು, ಇಲ್ಲಪ್ಪ ತೋಟಗಾರ್ಸ್ ಇದು ನಮ್ಗೆ ತುಂಬಾ ಉಪಕಾರ ಆಗಿದೆ, ತುಂಬಾ ಸಹಕಾರ ಆಗಿದೆ, ಇದು ನಮ್ಗೆ ಒಳ್ಳೆಯದಂತ ರೈತರು ಇದಕ್ಕೆ ಸದಸ್ಯತ್ವ ಮಾಡಿಕೊಂಡವರು, ಆಮೇಲೆ ಸಾಮಾನ್ಯವಾಗಿ ಇರ್ತಕ್ಕಂಥ ಸದಸ್ಯರು ಹೇಳುವ ಮಾತು ಬಗ್ಗೆ ಏನ್ ಹೇಳ್ತೀರಾ ಸರ್? ಇದಕ್ಕೆ ನಿಜ ಹೇಳ್ಬೇಕು ಅಂದ್ರೆ ನೀವು ಜನರ ಹತ್ರ ಕೇಳ್ಬೇಕು, ನಮ್ಮ ಮೆಂಬರ್ಸ್ ಇದ್ರೆ ನೀವು ಇದನ್ನ ಈ ಕ್ವಶನ್ ಅನ್ನ ಕೇಳಬೇಕು. ನಮ್ಮ ಈಗಿನ ಅಧ್ಯಕ್ಷರಾದಂತಹ ಶ್ರೀ ಕೆ ಸಿ ದ್ಯಾವಪ್ಪನವರು ಆವಿನಹಳ್ಳಿ, ಇವರ ಅಧ್ಯಕ್ಷತೆ ದಕ್ಷವಾದಂತಹ ಮತ್ತು ಪ್ರಾಮಾಣಿಕವಾದಂತಹ ಒಂದು ಅಧ್ಯಕ್ಷತೆ ಬಗ್ಗೆ ನೀವು ಒಂದ್ ಮಾತು ಯಾರನ್ನೇ ಕೇಳಿ, ಸಾಗರದ ನಮ್ಮ ಮೆಂಬರ್ ಆಗ್ಬೇಕು ಅಂತಿಲ್ಲ, ಅವರ ಹೆಸರನ್ನೇ ಕೇಳಿ. ಅವರಷ್ಟು ಶುದ್ಧ ಹಸ್ತರು, ಶುದ್ಧ ಮನಸ್ಕರು ಮತ್ತೆ ದಕ್ಷ ಆಡಳಿತಗಾರ. ಹಾಗಾಗಿ ಅದೊಂದೇ ನಮ್ಗೆ ಸಾಕು ಆಕ್ಚುಲಿ. ತೋಟಗಾರ ಸಂಸ್ಥೆ ಏನು ಅದ ಹೇಳಿಕೊಂಡು, ಯಾಕಂದ್ರೆ ಉದಾಹರಣೆ ಹೇಳ್ಬೇಕು ಅಂದ್ರೆ ಈಗ ಮೊನ್ನೆ ಚುನಾವಣೆ ಆಯ್ತು ಆಯ್ತಾ, ಈಗ ನಿಜವಾಗ್ಲು ನಮ್ಗೆ ಅವಿರೋಧವಾಗಿ ಆಯ್ಕೆ ಆಯ್ತು. ಈಗಿನ ಅಧ್ಯಕ್ಷ ಏನು ಟೀಮ್ ಇದೆ ಅದೇ ಗುಂಪೇ ಆಯ್ಕೆ ಆಗಿದೆ. ಸೊ ಇದೇ ಒಂದು ಹೇಳ್ಬೋದು ನಿಮ್ ತೋಟಗಾರಿಕೆ ಎಷ್ಟು ಕ್ಲೀನ್ ಆಗಿದೆ, ಎಷ್ಟು ಒಂದು ಜನ ಎಷ್ಟು ನಂಬಿಕೆ ಇಟ್ಟಿದ್ದಾರೆ ಸಂಸ್ಥೆ ಮೇಲೆ ಮತ್ತೆ ಅಧ್ಯಕ್ಷರ ಮೇಲೆ. ಯಾಕಂದ್ರೆ ಅಧ್ಯಕ್ಷರು ಏನು ಎಲ್ಲ ಮೆಂಬರ್ಗೆ ಒಂದು ಫೇಸ್ ಇದ್ದ ಹಾಗೆ, ಸಂಸ್ಥೆಗೂ ಅವರೇ ಫೇಸು ಮತ್ತೆ ಮೆಂಬರ್ಸ್ಗೂ ಅವರೇ ಫೇಸ್. ಅವ್ರ ಮೇಲೆ ಎಷ್ಟು ಜನ ನಂಬಿಕೆ ಇಟ್ಟಿದ್ದಾರೆ ಅನ್ನೋದು ಇದೇ ಒಂದು ಉದಾಹರಣೆ, ನಾನು ಬೇರೆ ಏನು ಹೇಳಬೇಕಾಗಿಲ್ಲ. ಇನ್ನು ನಾವು ಸರ್ವಿಸ್ ಅನ್ನ ಬೇರೆ ಯಾವುದೇ ಸಂಸ್ಥೆಗಿಂತ, ಬೇರೆ ಯಾವುದೇ ಸಂಸ್ಥೆಗಳು ಕಡಿಮೆ ಅಂತಲ್ಲ, ನಾವು ನಮ್ಮ ಪ್ರಯತ್ನದಲ್ಲಿ ಎಲ್ಲರಿಗಿಂತ ಜಾಸ್ತಿ ಅತ್ಯುತ್ತಮವಾಗಿ ಕ್ಷಿಪ್ರವಾಗಿ ಮತ್ತೆ ಅನುಕೂಲವಾಗುವ ತರ ಕೊಡ್ಲಿಕ್ಕೆ ನಾವು ಯಾವಾಗೂ ನಮ್ಮ ಎಲ್ಲಾ ಸಿಬ್ಬಂದಿ ವರ್ಗದವರು, ಹೌದು ನಮ್ಮ ಸೀನಿಯರ್ ಅಕೌಂಟೆಂಟ್ ಆದ ನಮ್ಮ ಆದರ್ಶ್ ಸರ್ ಇರ್ಬೋದು ಅಥವಾ ನಮ್ಮ ಸೂಪರ್ವೈಸರ್ ಆದ ರಾಧಾಕೃಷ್ಣ ಸರ್ ಇರ್ಬೋದು ಮತ್ತೆ ಎಲ್ಲಾ ಎಂಪ್ಲಾಯೀಸ್ ಇರ್ಬೋದು, ಎಲ್ಲಾ ಎಂಪ್ಲಾಯೀಸು ಅತ್ಯುತ್ತಮವಾಗಿ ಸಪೋರ್ಟ್ ಮಾಡ್ತಾರೆ, ಕೆಲಸಗಳನ್ನ ಕ್ಷಿಪ್ರವಾಗಿ ಮಾಡಿಕೊಡ್ತಾರೆ. ಹಾಗಾಗಿ ಸೇವೆಗೆ ಅಂತ ಬಂದ್ರೆ ಯಾವುದೇ ನಾವು ಅದರಲ್ಲಿ ಒಂದು ರಾಜಿಯನ್ನ ನಾವು ಮಾಡ್ಕೊಳ್ತಾ ಇಲ್ಲ, ನಾವಾಗ್ಲಿ ಎಂಪ್ಲಾಯೀಸ್ ಆಗ್ಲಿ ಅಧ್ಯಕ್ಷ ಆಗ್ಲಿ ಬಂತು. ಸೇವೆನೇ ಮುಖ್ಯ, ಒಂದು ಮೂಲ ಮುಖ್ಯ, ನಿಮ್ಮ ಧ್ಯೇಯ ಮತ್ತೆ ನಿಮ್ಮ ಒಂದು ನಾವೇನ್ ಹೇಳ್ತೀವಿ ಮೋಟೋ ಅಂತ ಇಂಗ್ಲಿಷ್ ನಲ್ಲಿ ಏನ್ ಹೇಳ್ತೀವಲ್ಲ ಸರ್, ಸರ್ವಿಸ್ ಇಸ್ ಮೋಟೋ ಅಂತ ಹೇಳ್ತಾರೆ ನೋಡಿ, ಆ ಒಂದು ನಿಟ್ಟಿನಲ್ಲಿ ತಾವು ಸಾಕ್ತಾ ಇದ್ದೀರಾ. ತುಂಬಾ ಧನ್ಯವಾದ ಅನಿಲ್ ಚಂದ್ರ ಹೆಗಡೆ ಅವರೇ. ಇದುವರೆಗೆ ತಾವು ತಮ್ಮ ಒಂದು ದಿ ತೋಟಗಾರ್ಸ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ನ ಕಾರ್ಯವೈಖರಿಗಳ ಬಗ್ಗೆ, ಇದರ ವಿಶೇಷವಾಗಿ ರೈತರಿಗೆ ಯಾವ ರೀತಿಯಿಂದ ಅನುಕೂಲ ಆಗಿದೆ, ಅದರಲ್ಲಿ ಸಾಗರ, ಸೊರಬ, ಹೊಸನಗರ ಈ ಒಂದು ತಾಲೂಕುಗಳಲ್ಲಿ ವಿಶೇಷವಾಗಿ ಅಡಿಕೆ ಬೆಳೆಗಾರರಿಗೆ ಅಂತ ಹೇಳ್ಬಿಟ್ಟು ನಮ್ಮ ಭದ್ರಾವತಿ ಆಕಾಶವಾಣಿ FM ಕೇಂದ್ರದ ಪರವಾಗಿ ತಾವು ತುಂಬಾ ಒಂದು ಸಂಕ್ಷಿಪ್ತ ಸಂಪೂರ್ಣ ಮಾಹಿತಿಯನ್ನ ಸಂದರ್ಶನ ರೂಪದಲ್ಲಿ ನೀಡಿದಿರಾ. ಹೆಚ್ಚಿನ ಒಂದು ಈ ಭಾಗದ ರೈತರು ತಮ್ಮಿಂದ ಮಾಹಿತಿ ಪಡೆಯುವುದಾದರೆ ತಮ್ಮ ದೂರವಾಣಿ ಸಂಖ್ಯೆ 8073756235 ಈ ಸಂಖ್ಯೆಗೆ ಫೋನ್ ಮಾಡಿ ನಾವು ಸಂಸ್ಥೆ ಬಗ್ಗೆ ಯಾವುದೇ ಮಾಹಿತಿ ಇದ್ರು ಅಥವಾ ಈಗ ಆಲ್ರೆಡಿ ನಿಮ್ಮ ಮೆಂಬರ್ ಇದ್ರು ಯಾವುದೇ ರೀತಿಯಾದಂತಹ ನಿಮಗೆ ಸರ್ವಿಸ್ಗಳು ಯಾವುದೇ ಒಂದು ಮಾಹಿತಿ ಬೇಕಿದ್ರು ನಾವು ತಕ್ಷಣಕ್ಕೆ ನೀಡ್ತೇವೆ. ಥ್ಯಾಂಕ್ ಯು, ಧನ್ಯವಾದ ಸರ್. ಇದುವರೆಗೆ ತಮ್ಮ ಒಂದು ಸಂದರ್ಶನ ರೂಪದಲ್ಲಿ ಮಾಹಿತಿ ಹಂಚಿಕೊಂಡಿದ್ದಕ್ಕೆ ತಮಗೆ ಇನ್ನೊಮ್ಮೆ ನಮಸ್ಕಾರ ಹಾಗೂ ಧನ್ಯವಾದ. ನಿಮಗೂ ಕೂಡ ತುಂಬಾ ಧನ್ಯವಾದಗಳು, ಕೇಳಿದಂತ ಶ್ರೋತೃಗಳಿಗೂ ತುಂಬಾ ತುಂಬಾ ಧನ್ಯವಾದಗಳು. ನಮ್ಮ ಸಂಸ್ಥೆಯಲ್ಲಿ ಮೆಂಬರ್ ಆಗಿ ಯಾರೇ ಕೇಳ್ತಾ ಇದ್ರು, ಸಾಗರ, ಸೊರಬ ಮತ್ತು ಹೊಸನಗರ ಕ್ಷೇತ್ರದವರು ಯಾರೇ ಕೇಳ್ತಾ ಇದ್ರು, ಸಂಸ್ಥೆಯನ್ನು ಒಮ್ಮೆ ಬಂದು ನೋಡಿ, ಭೇಟಿಯಾಗಿ ನೋಡಿ, ಸಂಸ್ಥೆಯಲ್ಲಿ ವ್ಯವಹರಿಸಿ. ಮುಂದೇನು ಸಂಸ್ಥೆ ಒಂದು ಉತ್ತಮ ಉದ್ದೇಶವನ್ನ ಹೊಂದಿದೆ, ಮುಂದೆ ತುಂಬಾ ಬೆಳವಣಿಗೆ ಹೊಂದುವ ಒಂದು ಇದಿದೆ. ಹಾಗಾಗಿ ನಮ್ಮಲ್ಲಿ ಸದಸ್ಯರಾಗಿ ಮತ್ತು ನಮಗೂ ನಿಮ್ಮ ಸೇವೆಯನ್ನು ಮಾಡುವಂತಹ ಅವಕಾಶವನ್ನು ಕೊಡಿ ಅಂತೇಳಿ ಈ ಮೂಲಕ ಇಡೀ ನಮ್ಮ ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿ ವರ್ಗ ಮತ್ತು ನಮ್ಮ ಎಲ್ಲರ ಮೆಂಬರ್ ಕಡೆಯಿಂದ ಕೇಳಿಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ರೈತ ಬಾಂಧವರೇ ಹಾಗೂ ಕೇಳುಗರೇ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನ ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481527600. ಇನ್ನೊಮ್ಮೆ ಕೇಳಿ, 9481527600. ಇದುವರೆಗೂ ಸಾಗರ ತೋಟಗಾರ ಸಂಸ್ಥೆಯ ಕಾರ್ಯಚಟುವಟಿಕೆಗಳ ಕುರಿತು ವ್ಯವಸ್ಥಾಪಕರಾದ ಅನಿಲ್ ಚಂದ್ರ ಹೆಗಡೆ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಡಾ SM ಸುಧಾಕರ್. ಇನ್ನು ಮುಂದೆ ತರೀಕೆರೆ ತಾಲೂಕು ಮುಗಳಿಯ ಶ್ರೀಮತಿ ಶೈಲಾ MG ಮತ್ತು ತಂಡದವರಿಂದ ಅರಿಶಿನ ಶಾಸ್ತ್ರದ ಪದಗಳು. ದ್ವಾರಾ ಕವಚಿಯಿಂದ ಸ್ವಾಮಿ ಶ್ರೀಕೃಷ್ಣ ಬಂದ, ನಾರಿ ರುಕ್ಮಣಿಯ ರೊಡಗೊಂಡು ಅಂಬಾಳೆ ಕಣ ಸೋಡು, ಅಂಬಾಳೆ ಕಣ ತಂಜಮ್ಮ ನತ್ತಿಯ ಮ್ಯಾಲೆ ಒತ್ತ ಗಂಡು ನತ್ತಿಯ ಮ್ಯಾಲೆ ಒತ್ತಗಂಡು ತಂಜಮ್ಮ ತಂಜಂಬಗಾಲ ತಡೋದಾಳೆ ತಡದ ಕೈಗೆ ಕಡಗ ಮಾಡಿಸಿ ಕೊಡುವೆ ಕಟ್ಟಣಿ ಸರ ಕೊಡುವೆ ಕೊರಳಿಗೆ ಕೊರಳಿಗೆ ಕಟ್ಟಣಿ ಸರ ಕೊಡುವೆ ಕೊರಳಿ ಕಟ್ಟಣಿ ಸರ ಕೊಡುವೆ ಕೊರಳಿಗೆ ತಂಜಮ್ಮ ತಡದ ಬಾಗಾಲ ಬೇಡೋ ನನಗೆ ಕಡಗ ಕಡಗ ಇದಾವೆ ಕಡಗ ಜೋಡ ಇದಾವೆ ಕಟ್ಟಣಿ ಸರವೈತೆ ಕೊರಳ ಕಟ್ಟಣಿ ಸರವೈತೆ ಕೊರಳಾಗೆ ಅಣ್ಣಯ್ಯ ತಡದ ಬಾಗಾಲ ಬಿಡಲ ಪುರದಡಿಯ ಬಂದ ಕಾರಣಕ್ಕಾಗಿ ಗಂಡನ ತಂಗಿ ತಡೋದಾಳೆ ತಡೋದಾಳೆ ಗಂಡನ ತಂಗಿ ತಡೋದಾಳೆ ತಡದ ಕೈಗೆ ಬಂದಿ ಮಾಡಿಸಿ ಕೊಡುವೆ ಮೊತ್ತಿನ ಸರ ಕೊಡುವೆ ಕೊರಳಿಗೆ ಕೊರಳಿಗೆ ಮೊತ್ತಿನ ಸರ ಮೊತ್ತಿನ ಸರ ಕೊಡುವೆ ಕೊರಳಿಗೆ ನಾದೋನೆ ತಡದ ಬಾಗಾಲ ಬಿಡೋ ನನಗೆ ತಡದ ಬಾಗಾಲ ಬಿಡೋ ನನಗೆ ಬಂದಿ ಬಂದಿದ್ದಾವೆ ಬಂದಿಗೆ ಜೋಡ ಇದ್ದಾವೆ ಮೊತ್ತಿನ ಸರ್ವೈತೆ ಕೊರಳಾಗೆ ತಡದ ಬಾಗಾಲ ಬಿಡೋಲಾರೆ ಬಿಡಲಾರೆ ತಡದ ಬಾಗಾಲ ಬಿಡಲ ತಡದ ಬಾಗಾಲ ಬಿಡುಲಾರೆ ಅತಿಯಮ್ಮ ನನಗೊಂದ ಮಾತ ಕೊಡತೀಯ ನನಗೊಂದ ಮಾತ ಕೊಡತೀನಿ ಅಂದರೆ ತಡದ ಬಾಗಾಲ ಬಿಡತೇನೆ ಬಿಡತೇನೆ ತಡದ ಬಾಗಾಲ ಬಿಡತೇನೆ ನಿಗೊಂದ ಮಾತ ಏನಂದು ಕೊಡಬೇಕು ಮೊದಲು ಹೊಟ್ಟೆದ ಮಗಳ ಕೊಡತೇನೆ ಮಗಳ ಕೊಡಬೇಕು ಮೊದಲು ಹೊಟ್ಟೆದ ಮಗಳ ಕೊಡಬೇಕು ಮೊದಲು ಹೊಟ್ಟಿದ ಮಗಳ ಕೊಡುವುದಕ್ಕೆ ಅತ್ತಿಗೆ ಅದಕ್ಕೇನ ಸಾಕ್ಷಿ ಕೊಡತೀಯ ಸಾಕ್ಷಿ ಕೊಡತೀಯ ಅದಕ್ಕೇನ ಸಾಕ್ಷಿ ಕೊಡತೀಯ ಚಪ್ಪರ್ ಚಪ್ಪರ ಸಾಕ್ಷಿ ಚಪ್ಪರ್ ಗೂಟ್ವೆ ಸಾಕ್ಷಿ ಎಲ್ಲಿ ನಿಂತಿರುವ ಪ್ರಜೆ ಸಾಕ್ಷಿ ಪ್ರಜೆ ಸಾಕ್ಷಿ ಎಲ್ಲಿ ನಿಂತಿರುವ ಪ್ರಜೆ ಸಾಕ್ಷಿ ಎಲ್ಲಿ ನಿಂತಿರುವ ಪ್ರಜೆ ಸಾಕ್ಷಿ ನಾದೋನೆ ಎಳೆಯ ಒಂಬಾಳೆ ನಿಜ ಸಾಕ್ಷಿ ಒಂಬಾಳೆ ನಿಜ ಸಾಕ್ಷಿ ಎಳೆಯ ಒಂಬಾಳೆ ನಿಜ ಸಾಕ್ಷಿ ಶೆಟ್ಟರ ಮಗಳು ಬಟ್ಟೋರಿ ಬರುವಾಗ ಪಟ್ಟೆಯ ತೆರೆಯ ಎಡೋದಾರೆ ಬಾಗಾಲ ಬಳೋದಾಳೆ ಬಾಗಾಲ ಬಳೋದಾಳೆ ಪುತ್ರ ಬಾಗಾಲ ಬಳೋದಾಳೆ ಪುತ್ರ ಬಾಗಾಲ ಬಳದು ಪೂಜಳಲ್ಲಿ ಹಣ್ಣು ಕಾಯಗಳ ಒಡದೆಟ್ಟು ಒಡದೆಟ್ಟು ಶರಣ ಮಾಡಿ ಶರಿ ಶರಣ ಮಾಡಿ ಶರಿ ಪಡಿ ಐಕಿಗೆ ಶರಣ ಮಾಡಿ ಶರಿ ಪಡಿ ಐಕಿಗೆ ಶರಣ ಮಾಡಿಸಿ ಒಳಿಕೋದಾಗ ದೇವರ ಕೋಣಿಗೆ ನೆಡೋದಾಳೆ ದೇವರ ಕೋಣಿಗೆ ನೆಡೋದಾಳೆ ಬಾಲವ್ವ ಅಲೇನ ಅಷ್ಟ ಎಡೋ ತಾಯೆ ಅಲೇನ ಅಷ್ಟ ಇಡಿಸಾರ ಬಾಲವ್ವ ಅತ್ತೆಯ ಮನೆಯ ನೆಗೋ ನಾವ ನನಗಾದ ಒಂದು ಮೊಟ್ಟೆ ನೊಂಗೊರವ ಒಡಿ ಕೇಳಿ ಒಡಿ ಕೇಳಿ ಮೊಟ್ಟೆ ನೊಂಗೊರವ ಒಡಿ ಮೊಟ್ಟೆ ನೊಂಗೊರವ ಹುಡುಕಿ ತಗದಾಳಲ್ಲಿ ಅತ್ತೆಯ ಮನೆಯ ನೆಗೋನ ಶೇರೇ ಗಂಗಾ ಸುರಾಗಿ ಗಂಗಾವತಿಯ ಸೇರೆ ಗಂಗಾ ಹೋಗೋದೆಲ್ಲ ಎಂತ ಹೋಗೋದೆಲ್ಲ ರಾಯರ ಮಗುನ ಮಾಲ ಮಾಲ ನೇರ ಸುರಾಗಿ